ನಮಸ್ಕಾರ ರೈತ ಬಾಂಧವರೇ, ನೀರಾವರಿ ಮೂಲ ಹೊಂದಿರುವ ರಾಜ್ಯದ ಎಲ್ಲಾ ಪರಿಶಿಷ್ಟ ಜಾತಿ ವರ್ಗದ ರೈತರಿಗೆ 2 ಹೆಕ್ಟೇರ್ ಪ್ರದೇಶದವರೆಗೆ ಸೂಕ್ಷ್ಮ ನೀರಾವರಿ ಘಟಕಗಳು ಅಂದರೆ ತುಂತುರು ಮತ್ತು ಹನಿ ನೀರಾವರಿ ಘಟಕಗಳನ್ನು ಅಳವಡಿಸಿಕೊಳ್ಳಲು 90% ಸಹಾಯಧನ ಒದಗಿಸಲಾಗುತ್ತಿದೆ. ಈ ಸವಲತ್ತನ್ನು ಪಡೆಯಲು ಸಮೀಪದ ಹೋಬಳಿಯ ರೈತ ಸಂಪರ್ಕ ಕೇಂದ್ರ ಅಥವಾ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಲು ಕೋರಲಾಗಿದೆ. ಇದು ಕರ್ನಾಟಕ ರಾಜ್ಯ ಕೃಷಿ ಇಲಾಖೆಯ ಪ್ರಕಟಣೆ. ಆಕಾಶವಾಣಿ ಚಿತ್ರದುರ್ಗ ಕಾರ್ಯಕ್ರಮಗಳನ್ನ ನೀವು ಕೇಳ್ತಾ ಇದ್ದೀರಿ. ನಿಮ್ಮ ಐತಿಹಾಸಿಕ ನಗರ ಚಿತ್ರದುರ್ಗದ ಏಕೈಕ ಬಾನುಲಿಯಿಂದ 102.6 ಮೆಗಾಹರ್ಟ್ಸ್ಗಳಲ್ಲಿ ಸಮಯ ಆಗಿದೆ ಸ್ಟುಡಿಯೋದಲ್ಲಿ 7:21. ಸಂಜೆಯ ಚಂದ್ರವಳ್ಳಿ ಪ್ರಸಾರದಲ್ಲಿ ಇದೀಗ ಆಕಾಶವಾಣಿ ಚಿತ್ರದುರ್ಗ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ. ನಮ್ಮೆಲ್ಲ ಕೃಷಿಕ ಬಾಂಧವರಿಗೆ ಶರಣು ಶರಣಾರ್ಥಿ. ಇದೀಗ ಕೆಲವು ಪ್ರಕಟಣೆಗಳು. ಕರ್ನಾಟಕ ರಾಜ್ಯ ರೇಷ್ಮೆ ಇಲಾಖೆಯು ರೇಷ್ಮೆ ಅಭಿವೃದ್ಧಿ ಯೋಜನೆ, ವಿಶೇಷ ಘಟಕ ಯೋಜನೆ, ಗಿರಿಜನ ಉಪಯೋಜನೆ, ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ, ಅನುಸೂಚಿತ ಜಾತಿಗಳ ಉಪಯೋಜನೆ ಮತ್ತು ಬುಡಕಟ್ಟು ಯೋಜನೆ, ಬೆಲೆ ಸ್ಥಿರೀಕರಣ ನಿಧಿ ಯೋಜನೆ, ಉತ್ಪಾದನೆ ಮತ್ತು ಗುಣಮಟ್ಟ ಆಧಾರಿತ ಬಿತ್ತನೆ ಗುಡಿಗೆ ಪ್ರೋತ್ಸಾಹಧನ, ಜಿಲ್ಲಾ ಪಂಚಾಯತ್ ಹಾಗೂ ತಾಲೂಕು ಪಂಚಾಯತ್ ಯೋಜನೆಗಳು ಸೇರಿದಂತೆ ರಾಜ್ಯ ರೇಷ್ಮೆ ಭಾಗಿದಾರರಿಗೆ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿದೆ. ಆಸಕ್ತರು ಹತ್ತಿರದ ರೇಷ್ಮೆ ಇಲಾಖೆಯನ್ನು ಸಂಪರ್ಕಿಸಲು ಕೋರಲಾಗಿದೆ. ಅಣ್ಣಂದ್ರೆ ಅಕ್ಕಂದ್ರೆ ನಿಮ್ಗೂ ಫೋನ್ ಬಂದಿದ್ಯಾ? ನಾವು ಕಸ್ಟಮ್ ಡಿಪಾರ್ಟ್ಮೆಂಟ್ ನಿಂದ ನಿಮ್ಮ ಡ್ರಗ್ಸ್ ನ ಪಾರ್ಸೆಲ್ ಸಿಕ್ಕಿ ಬಿದ್ದಿದೆ ಅಂತ. ಅರೆ, ಮೊದ್ಲು ಹಾಗೆ ಬೆದರಿಸ್ತಾರೆ, ಆಮೇಲೆ ಹಣ ಕಳಿಸೋಕೆ ಹೇಳ್ತಾರೆ. ನೆನ್ಪಿರ್ಲಿ, UPI ಸೇಫ್ ಇದೆ. ಆದ್ರೆ ಯಾರಾದ್ರೂ ಹಾಗೆ ಬೆದರಿಸಿದ್ರೆ ಹೇಳಿ, ನಾನು ಮೂರ್ಖ ಅಲ್ಲ, NPCI ಮುಖಾಂತರ ಜನಹಿತಕ್ಕಾಗಿ ಜಾರಿ. ಮೊದಲ ಪೈಲಟ್ ಆಗಿದ್ದಾಳೆ ನನ್ ಮಗಳು. ಆದ್ರೆ ಮಣಪುರಂ ಗೋಲ್ಡ್ ಲೋನ್ ಇಲ್ಲದೆ ಹೋಗಿದ್ರೆ ನನ್ನ ಮಗಳಿಗೆ ಅಡ್ಮಿಷನ್ ಆಗ್ತಿರ್ಲಿಲ್ಲ. ಅದಕ್ಕೆ ಈ ಖುಷಿನ ಮೊದಲು ನಿಮ್ಗಂತಾನೆ ಹಂಚ್ಕೊತಾ ಇದ್ದೀನಿ. ಮಣಪುರಂ ಗೋಲ್ಡ್ ಲೋನ್, ನೀವು ಎಷ್ಟು ದಿನ ನಮ್ಮ ಹತ್ರ ನಿಮ್ಮ ಬಂಗಾರ ಇಟ್ಟಿರೋ ಅದಕ್ಕೆ ಮಾತ್ರ ಬಡ್ಡಿ ವಿಧಿಸುತ್ತೇವೆ. ಕಾಲ್ 1-800-420-2233. ಇದೀಗ ರೈತರಿಗೆ ಸಲಹೆ. ನಮಸ್ಕಾರ ರೈತ ಬಾಂಧವರೇ, ನನ್ನ ಹೆಸರು ಡಾಕ್ಟರ್ GK ಜಯದೇವಪ್ಪ ಅಂತ, ಪಶು ವಿಷಯ ತಜ್ಞರು, ICR ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರ ದಾವಣಗೆರೆ. ನಾನು ಇಂದು ರಾಸುಗಳಲ್ಲಿ ಪರತಂತ್ರ ಜೀವಿಗಳ ನಿಯಂತ್ರಣದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ತಮಗೆಲ್ಲ ಗೊತ್ತಿರುವ ಹಾಗೆ ರೈತರುಗಳು ಸಾಕಷ್ಟು ಈ ಉಣ್ಣೆ ಚಿಗಟ ಏನು ಅದಲ್ಲದೆ ಒಳಗಡೆ ಇರತಕ್ಕಂಥ ಜಂತುಹುಳುಗಳು ಆದಂಥ ಲಾಡಿ ಹುಳು, ದುಂಡು ಹುಳು, ಹೀಗೆ ಅನೇಕ ಹುಳುಗಳಿಂದ ರಾಸುಗಳು ತೊಂದರೆಯನ್ನು ಅನುಭವಿಸ್ತಿರ್ತವೆ. ಇವೆಲ್ಲ ಪರತಂತ್ರ ಜೀವಿಗಳು, ಇವನ್ನ ಇಂಗ್ಲಿಷ್ನಲ್ಲಿ ಪ್ಯಾರಾಸೈಟ್ಸ್ ಅಂತ ಕರೀತಾರೆ. ಇವುಗಳೆಲ್ಲ ಉತ್ಪಾದನೆಯಲ್ಲಿ ಸಾಕಷ್ಟು ವ್ಯತ್ಯಯವನ್ನು ಉಂಟು ಮಾಡ್ತವೆ. ನಾವೇನೇ ಒಳ್ಳೆಯ ಆಹಾರವನ್ನು ರಾಸುಗಳಿಗೆ ನೀಡಿದರೂ ಸಹ ಆ ಎಲ್ಲ ಒಳ್ಳೆಯ ಉತ್ತಮವಾಗಿರ್ತಕ್ಕಂಥ ಪೋಷಕಾಂಶಗಳನ್ನು ಈ ಪರತಂತ್ರ ಜೀವಿಗಳು ತಿಂದು ಅವುಗಳು ತಮ್ಮ ಸಂತತಿಯನ್ನ ರಾಸುವಿನ ಹೊಟ್ಟೆನಲ್ಲಿ ಹೆಚ್ಚಿಗೆ ಮಾಡ್ಕೋತಿರ್ತವೆ. ಮುಖ್ಯವಾಗಿ ರಾಸಿಗೆ ಸಿಗಬೇಕಾಗಿರ್ತಕ್ಕಂಥ ಪೋಷಕಾಂಶಗಳನ್ನ ಇವುಗಳೇ ತಿಂದು ರಾಸುಗಳಿಗೆ ಕೊರತೆಯನ್ನು ಉಂಟು ಮಾಡೋದ್ರಿಂದ ಹಾಲಿನ ಗುಣಮಟ್ಟನು ಕಡಿಮೆ ಆಗುತ್ತೆ, ಹಾಲಿನ ಇಳುವರಿಯೂ ಸಹ ಕಡಿಮೆ ಆಗುತ್ತೆ. ಇದರಲ್ಲಿ ಸಾಕಷ್ಟು ಜಂತುಹುಳುಗಳು, ರಕ್ತವನ್ನ ಇರತಕ್ಕಂಥ ಜಂತುಳುಗಳಿದಾವೆ, ಆಮೇಲೆ ಪೋಷಕಾಂಶಗಳನ್ನ ಇರತಕ್ಕಂಥ ಜಂತುಳುಗಳಿದಾವೆ. ಹೀಗೆ ಇವುಗಳ ಬಾಧೆಯಿಂದ ಅಂದ್ರೆ ನಾವೇನ್ ಹೇಳ್ತೀವಿ, ಕಜ್ಜಿ ಅಂತ ಹೇಳ್ತೀವಲ್ಲ, ಈ ತರ ತುರಿಕೆ ಉಂಟಾಗಿ ಆ ದೇಹವನ್ನ ರಾಸುಗಳು ಬೇರೆ ಒಂದು ಹೊರಟಾಗಿರ್ತಕ್ಕಂಥ ಗೋಡೆಗೆ ಆಗ್ಲಿ ಅಥವಾ ಮರಕ್ಕಾಗಿ ಉಚ್ಚಿಕೊಳ್ಳೋದ್ರಿಂದ ಚರ್ಮದ ಗುಣಮಟ್ಟವು ಸಹ ತುಂಬಾ ಕಡಿಮೆ ಆಗ್ತಾ ಇದೆ. ಈಗ ಒಟ್ಟಾರೆ ನಾವು ಹೇಳತಕ್ಕಂತ ವಿಚಾರ ಏನಂತಂದ್ರೆ, ಈ ಪರತಂತ್ರ ಜೀವಿಗಳು ರಾಸುಗಳಿಗೆ ಮುಖ್ಯವಾಗಿ ಅವು ಆರ್ಥಿಕವಾಗಿ ತುಂಬಾ ನಷ್ಟವನ್ನು ಉಂಟು ಮಾಡ್ತವೆ. ಕಾರಣ ಎಷ್ಟೇ ಉತ್ಪಾದನೆಯನ್ನು ಕುಂಠಿತ ಆಗುತ್ತೆ, ಆರೋಗ್ಯದಲ್ಲಿ ವ್ಯತ್ಯಯವನ್ನು ಉಂಟು ಮಾಡೋದ್ರಿಂದ ಈ ಪರತಂತ್ರ ಜೀವಿಗಳನ್ನ ನಿಯಂತ್ರಣ ಮಾಡ್ತಕ್ಕಂಥದ್ದು ಒಂದು ಸೂಕ್ತವಾದ ವಿಚಾರ ಹೈನುಗಾರಿಕೆಯಲ್ಲಿ. ಹೀಗಾಗಿ ನಾವು ಪರತಂತ್ರ ಜೀವಿಗಳನ್ನ ನಿಯಂತ್ರಣಕ್ಕೋಸ್ಕರವಾಗಿ ನಾವು ಕಾಲಕಾಲಕ್ಕೆ ಅವುಗಳಿಗೆ ಔಷಧಿಯನ್ನು ನೀಡಬೇಕಾಗುತ್ತೆ. ಉದಾಹರಣೆಗೆ ಈ ಆಗತಾನೇ ಹುಟ್ಟಿದಂತ ಕರುವಿಗೆ ಸುಮಾರು 10ನೇ ದಿವಸಕ್ಕೆ ನಾವು ಜಂತುಳುಗಳನ್ನ ನಾವು ನಿಯಂತ್ರಣ ಮಾಡಬೇಕಾಗತ್ತೆ. ತನ್ನ ತಾಯಿಯ ಹೊಟ್ಟೆಯಿಂದ ಮೊಟ್ಟೆಗಳ ಮುಖಾಂತರ ಈ ಪರತಂತ್ರ ಜೀವಿಗಳು ಕರುವಿನ ಹೊಟ್ಟೆಗೆ ಬಂದು ತೊಂದರೆ ಮಾಡೋದ್ರಿಂದ ಫಸ್ಟ್ ನಾವು 10 ದಿನದ ನಂತರ ಮೊದಲನೇ ಜಂತುಳು ನಾಶಕ ಔಷಧಿಯನ್ನು ಕೊಡಬೇಕಾಗತ್ತೆ. ಆ ನಂತರ ಪ್ರತಿ ತಿಂಗಳಿಗೆ ಒಂದು ಸಾರಿ ಅಂತೆ ಅಂದ್ರೆ ಈಗ ಸಣ್ಣಗೆ ಮೊಟ್ಟೆ ಇರತಕ್ಕಂಥವು ದೊಡ್ಡ ಹುಳುಗಳಾಗಿ ಆ ದೊಡ್ಡ ಹುಳುಗಳನ್ನು ನಾವು ಸಾಯಿಸಬೇಕಾಗತ್ತೆ. ನಾವು ಕೊಡ್ತಕ್ಕಂಥ ಜಂತುನಾಶಕ ಔಷಧಿಯಿಂದ ಮೊಟ್ಟೆಗಳು ಸಾಯೋದಿಲ್ಲ. ಹಾಗಾಗಿ ನಾವೇನ್ ಮಾಡ್ತೀವಿ ಅಂದ್ರೆ ಮೊಟ್ಟೆಗಳು ದೊಡ್ಡವಾಗ ತನಕ ಕಾದಿದ್ದು ನಂತರ 1 ತಿಂಗಳ ನಂತರ ಈ ಔಷಧಿಯನ್ನು ಕೊಡೋದ್ರಿಂದ ಪರತಂತ್ರ ಜೀವಗಳು ನಿಯಂತ್ರಣ ಆಗ್ತವೆ. ಇದನ್ನ ನಾವು ಯಾವ ರೀತಿ ನಾವು ರಾಸುಗಳಿಗೆ ನೀಡಬೇಕು ಅಂತಂದ್ರೆ ಉದಾಹರಣೆಗೆ ಒಳಗಡೆ ಇರತಕ್ಕಂಥ ಪರತಂತ್ರ ಜೀವಿಗಳಿಗೆ ಸುಮಾರು 4 ತಿಂಗಳಿಂದ 6 ತಿಂಗಳಿಗೊಮ್ಮೆ ನಾವು ಜಂತುನಾಶಕ ಔಷಧಿಯನ್ನು ನೀಡೋದ್ರಿಂದ ಆ ಹೊಟ್ಟೆಯಲ್ಲಿರ್ತಕ್ಕಂಥ ಎಲ್ಲಾ ತರಹದ ಜಂತು ಹುಳುಗಳನ್ನ ಉದಾಹರಣೆಗೆ ದುಂಡು ಹುಳ ಆಗಿರ್ಬೋದು, ಚಪಟೆ ಹುಳ ಆಗಿರ್ಬೋದು, ಆಮೇಲೆ ಲಾಡಿ ಹುಳ, ಈ ರೀತಿ 3 ಜಾತಿಯ ಹುಳುಗಳು ಹೊಟ್ಟೆ ಹುಳುಗಳಿರ್ತವೆ. ಇವನ್ನ ನಾವು ನಿಯಂತ್ರಣ ಮಾಡಬಹುದಾಗಿದೆ. ಅಲ್ಲದೆ ಈ ದೇಹದ ಹೊರಗಡೆ ಇರತಕ್ಕಂಥ ಜೀವಿಗಳಿಗೆ ಎಕ್ಟೋಪಾರಾಸೈಟ್ಸ್ ಅಂತಾರೆ, ಅವುಗಳು ಉದಾಹರಣೆಗೆ ಏನಾಗಲಿ ಚಿಗಟಾಗಿರ್ಲಿ ಆಮೇಲೆ ಉಣ್ಣೆ ಆಗಿರ್ಲಿ, ಇವು ರಕ್ತವನ್ನ ಹೀರಿ ಸುಮಾರು 1 ಉಣ್ಣೆ ದಿವಸಕ್ಕೆ 0.5 ml ರಕ್ತವನ್ನ ಹೀರೋದ್ರಿಂದ ಏನಾಗುತ್ತೆ, ಅಲ್ಲದೆ ಇವುಗಳು ಬೇರೆ ಬೇರೆ ಕಾಯಿಲೆಗಳನ್ನು ಸಹ ಹರಡುವಂತ ಒಂದು ಚಾನ್ಸಸ್ ಇರುತ್ತೆ. ಇವುಗಳನ್ನ ನಿಯಂತ್ರಣ ನಾವು ಖಂಡಿತವಾಗಿ ಮಾಡ್ಕೋಬೇಕಾಗುತ್ತೆ. ಉದಾಹರಣೆಗೆ ಡೆಲ್ಟಾ ಮೆತ್ರಿನ್ ಅಥವಾ ಸೈಪರ್ ಮೆತ್ರಿನ್ ಅಂತ ಒಂದು ಔಷಧಿಯನ್ನ ನಾವು ಸುಮಾರು 1 ಲೀಟರ್ ನೀರಿಗೆ 2 ml ಹಾಕಿ ಆ ದೇಹದ ಜಾಗಗಳಿಗೆ ಅದನ್ನ ಹಚ್ಚೋದ್ರಿಂದ ನಿವಾರಣೆ ಮಾಡಬಹುದಾಗಿದೆ. ಪ್ರತಿ ಬಾರಿಯೂ ಸಹ ನಾವು ನಿಯಂತ್ರಣ ಮಾಡೋದು ಕಷ್ಟ ಆಗುತ್ತೆ. ಹಾಗಾಗಿ ನಾವೇನು ಉಣ್ಣೆ ಇವೇನು ಹೇಳ್ತಿದೀವಲ್ಲ, ಇವು ಗೋಡೆ ಒಳಗಡೆ ಹೋಗಿ ಅವು ತಮ್ಮ ಸಂತತಿಯನ್ನ ಹೆಚ್ಚಿಸಿಕೊಂಡಿರ್ತವೆ. ದೇಹದ ಹೊರಗಡೆ ಇರತಕ್ಕಂಥ ಪರತಂತ್ರ ಜೀವಿಗಳು ಹೋದಾಗ್ಲೂ ಸಹ ಗೋಡೆಯಲ್ಲಿರ್ತಕ್ಕಂಥವು ಸ್ವಲ್ಪ ದಿವಸ ಕಾಲಾನಂತರ ಅವು ಮತ್ತೆ ಪ್ರಾಣಿಯ ದೇಹವನ್ನು ಸೇರೋದ್ರಿಂದ ತೊಂದರೆಯನ್ನುಂಟು ಮಾಡುತ್ತವೆ. ಆ ಕಾರಣಕ್ಕಾಗಿ ನಾವು ಇವನ್ನ ನಿಯಂತ್ರಣ ಮಾಡಬೇಕು ಅಂತಂದ್ರೆ ಶೆಡ್ಡಿಗೂ ಸಹ ನಾವು ಸ್ಪ್ರೇ ತಗೋಬೇಕಾಗತ್ತೆ. ದೇಹಕ್ಕೆ ಯಾವ್ದು ಹಚ್ಚುತ್ತೀವೋ ಅದೇ ಔಷಧಿಯನ್ನು 1 ಲೀಟರ್ ನೀರಿಗೆ 4-5 ml ಹಾಕಿ ಸಿಂಪರಣೆ ಮಾಡೋದ್ರಿಂದ ಅವುಗಳನ್ನು ಸಹ ನಾವು ನಿಯಂತ್ರಣ ಮಾಡಬಹುದಾಗಿದೆ. ಮುಖ್ಯವಾಗಿ ಬೇಸಿಗೆ ಕಾಲದಲ್ಲಿ ತುಂಬಾ ತೊಂದರೆಯನ್ನ ಉಂಟು ಮಾಡುತ್ತೆ. ತೊಂದರೆ ಅಂದ್ರೆ ಅದರಲ್ಲೂ ಮುಖ್ಯವಾಗಿ ಉತ್ಪಾದನೆಯನ್ನು ಕುಂಠಿತ ಮಾಡ್ತವೆ, ರಾಸುಗಳಿಗೆ ನೆಮ್ಮದಿಯಾಗಿ ಆಹಾರ ತಿನ್ನಕ್ಕೆ ಬಿಡೋದಿಲ್ಲ. ಈ ಎಲ್ಲಾ ಕಾರಣದಿಂದಾಗಿ ಇವುಗಳನ್ನ ಕಾಲಕಾಲಕ್ಕೆ ನಾವು ನಿಯಂತ್ರಣ ಮಾಡ್ಕೊಳ್ಳೋದು ಒಳ್ಳೇದು. ಈ ಹೊರಗಡೆ ಮೇಯ್ತಕ್ಕಂಥ ರಾಸುಗಳಿಗೆ 4 ತಿಂಗಳಿಗೆ ಒಮ್ಮೆ ನಾವು ಜಂತುನಾಶಕವನ್ನು ನಾವು ನೀಡಬೇಕಾಗುತ್ತೆ. ಹಾಗೆ ಕೊಟ್ಟಿಗೆನಲ್ಲೇ ಕಟ್ಟಿ ಹಾಕಿ ಮೇಯಿಸ್ತಕ್ಕಂಥ ರಾಸುಗಳಿಗೆ ಸುಮಾರು 6 ತಿಂಗಳಿಗೊಮ್ಮೆ ಮಾಡಿದರೆ ನಿಯಂತ್ರಣ ಮಾಡಬಹುದಾಗಿದೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ದೂರವಾಣಿ ಸಂಖ್ಯೆ 95 91 42 61 79. ಧನ್ಯವಾದಗಳು. ರೈತರಿಗೆ ಸಲಹೆ ಕೇಳಿದಿರಿ. ಖಾಸಗಿ ಆರೋಗ್ಯ ಸಂಸ್ಥೆಗಳೇ ಗಮನಿಸಿ, ಕೆಪಿಎಂಇ ಕಾಯ್ದೆ ಬಗ್ಗೆ ತಿಳಿಯಿರಿ. ನೋಂದಣಿ ಮಾಡದ ನವೀಕರಿಸದ ಖಾಸಗಿ ವೈದ್ಯಕೀಯ ಸಂಸ್ಥೆಗಳಿಗೆ ಜೈಲು ಶಿಕ್ಷೆ, ದಂಡ ವಿಧಿಸಲಾಗುತ್ತದೆ. ಖಾಸಗಿ ವೈದ್ಯಕೀಯ ಸಂಸ್ಥೆಗಳ ನೋಂದಣಿ ನವೀಕರಣ ಈಗ ಸುಲಭ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಿ ಹಣ ಪಾವತಿಸಿ 3 ತಿಂಗಳಿನಲ್ಲಿ ನೋಂದಣಿ ನವೀಕರಣ ಮಾಡಬಹುದು. ತಜ್ಞರನ್ನು ಒಳಗೊಂಡ ವಿಶೇಷ ಸಮಿತಿಯ ತೀರ್ಮಾನದಂತೆ ಆಸ್ಪತ್ರೆಯ ಹೊಸ ತಿದ್ದುಪಡಿಗೆ ಅವಕಾಶ. ಯಾವುದೇ ಲೋಪ ಕಂಡು ಬಂದಲ್ಲಿ ಸಾರ್ವಜನಿಕರು ಜಿಲ್ಲಾ ಆರೋಗ್ಯ ಅಧಿಕಾರಿ ಅಥವಾ ತಾಲೂಕು ಆರೋಗ್ಯ ಅಧಿಕಾರಿಗಳಿಗೆ ದೂರು ಸಲ್ಲಿಸಬಹುದು. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಹವಾಮಾನ ವರದಿ. ರಾಜ್ಯದಲ್ಲಿ ಈಶಾನ್ಯ ಮುಂಗಾರು ದುರ್ಬಲವಾಗಿತ್ತು. ಕರಾವಳಿ ಕರ್ನಾಟಕದ ಪ್ರತ್ಯೇಕ ಸ್ಥಳಗಳಲ್ಲಿ ಮಳೆಯಾಗಿರುವ ವರದಿಯಾಗಿದೆ. ರಾಜ್ಯದಲ್ಲಿ ಅತಿ ಹೆಚ್ಚಿನ ಗರಿಷ್ಠ ಉಷ್ಣಾಂಶ 36.4 ಡಿಗ್ರಿ ಸೆಲ್ಸಿಯಸ್ ಕಾರವಾರದಲ್ಲಿ ದಾಖಲಾಗಿದೆ. ಅತಿ ಕಡಿಮೆ ಉಷ್ಣಾಂಶ 12.8 ಡಿಗ್ರಿ ಸೆಲ್ಸಿಯಸ್ ಬೀದರ್ನಲ್ಲಿ ದಾಖಲಾಗಿದೆ. ರಾಜ್ಯದ ಮೇಲೆ ಒಣಹವೆಯ ಸಾಧ್ಯತೆ ಇದೆ. ಕರಾವಳಿ ಕರ್ನಾಟಕ ಮತ್ತು ಕರ್ನಾಟಕದ ಒಳಭಾಗದ ಒಂದೆರಡು ಸ್ಥಳಗಳಲ್ಲಿ ಮಂಜು ಬೀಳುವ ಸಾಧ್ಯತೆ. ಮುಂದಿನ 24 ಗಂಟೆಗಳಲ್ಲಿ ಭಾಗಶಃ ಮೋಡ ಕವಿದ ಆಕಾಶ, ಕೆಲವು ಪ್ರದೇಶಗಳಲ್ಲಿ ಮುಂಜಾನೆಯ ಸಮಯದಲ್ಲಿ ಮಂಜು ಇರುವ ಸಾಧ್ಯತೆ ಇದೆ. ಗರಿಷ್ಠ ಮತ್ತು ಕನಿಷ್ಠ ತಾಪಮಾನವು ಕ್ರಮವಾಗಿ 28 ಡಿಗ್ರಿ ಸೆಲ್ಸಿಯಸ್ ಹಾಗೂ 17 ಡಿಗ್ರಿ ಸೆಲ್ಸಿಯಸ್ ಆಗಿರಬಹುದು. ಉಳಿದಂತೆ ಹವಾಮಾನದಲ್ಲಿ ಯಾವುದೇ ಬದಲಾವಣೆ ಕಂಡುಬಂದಿಲ್ಲ ಎಂದು ಹವಾಮಾನ ಇಲಾಖೆ ವರದಿ ಮಾಡಿದೆ. ಹವಾಮಾನ ವರದಿ ಕೇಳಿದಿರಿ. ದೀಪಾವಳಿ ಬೋನಸ್ ಸಿಗ್ತಾಯೇನು? ಅದಕ್ಕಿಂತ ದೊಡ್ಡದ ಶೀಘ್ರವೇ ಏನಾಯ್ತು? ದೀಪಾವಳಿ ನೋಟ್ರಿ ಸಿಗ್ತಾಯೇನು? ಅದಕ್ಕಿಂತ ದೊಡ್ಡದ ನಮ್ಮೂರಲ್ಲೇ ಮೊದಲ ಪೈಲಟ್ ಆಗಿದ್ದಾಳೆ ನನ್ನ ಮಗಳು. ಆದ್ರೆ ಮಣಪುರಂ ಗೋಲ್ಡ್ ಲೋನ್ ಇಲ್ಲದೆ ಹೋಗಿದ್ರೆ ನನ್ನ ಮಗಳಿಗೆ ಅಡ್ಮಿಷನ್ ಆಗ್ತಿರ್ಲಿಲ್ಲ. ಅದಕ್ಕೆ ಈ ಖುಷಿನ ಮೊದಲು ನಿಮ್ಗದಲ್ಲೇ ಹಂಚ್ಕೊತಾ ಇದ್ದೀನಿ. ಮಣಪುರಂ ಗೋಲ್ಡ್ ಲೋನ್, ನೀವು ಎಷ್ಟು ದಿನ ನಮ್ಮ ಹತ್ರ ನಿಮ್ಮ ಬಂಗಾರ ಇಟ್ಟಿರೋ ಅದಕ್ಕೆ ಮಾತ್ರ ಬಡ್ಡಿ ವಿಧಿಸುತ್ತೇವೆ. ಕಾಲ್ 1-800-420-2233. ನಮಸ್ಕಾರ, ನಾನು ಡಾಕ್ಟರ್ ಗುರುರಾಜ್. ರಸ್ತೆ ಸುರಕ್ಷತೆಯ ಬಗ್ಗೆ ಒಂದು ಸಂದೇಶ. ವಿನಯ್ ಆಫೀಸ್ ನಿಂದ ಮೋಟರ್ ಸೈಕಲ್ ಮೇಲೆ ಮನೆಗೆ ವಾಪಸ್ ಬರ್ತಿದ್ದ, ಆದ್ರೆ ಮನೆ ತಲುಪಲಿಲ್ಲ.